ಬುರುಡೆ ಬಲ್ಬ್, ಟ್ಯೂಬ್ ಲೈಟ್, ಸಿಎಫ್ಎಲ್ ಬಲ್ಬ್ಗಳ ಬದಲಾಗಿ ಎಲ್ಇಡಿ ಬಲ್ಬ್ಗಳನ್ನೇ ಬಳಸಿ. ಎಲ್ಇಡಿ ಬಲ್ಬ್ಗಳ ಬಳಕೆಯಿಂದ ನಿಮ್ಮ ವಿದ್ಯುತ್ ಬಿಲ್ ಕಡಿಮೆಯಾಗುವುದು. ಎಲ್ಇಡಿ ಬಲ್ಬ್ಗಳನ್ನು ಸತತವಾಗಿ 25,000 ಗಂಟೆಗಳ ಕಾಲ ಬೆಳಕಿಗಾಗಿ ಬಳಸಬಹುದು. ಸ್ವಿಚ್ ಆನ್ ಮಾಡಿದ ತಕ್ಷಣ ಎಲ್ಇಡಿ ಬಲ್ಬ್ಗಳು ಪ್ರಕಾಶಮಾನವಾದ ಬೆಳಕನ್ನು ನೀಡುತ್ತವೆ. ಗಮನಿಸಿ, ಎಲ್ಇಡಿ ಬಲ್ಬ್ಗಳ ಬಳಕೆಯಿಂದ ನಿಮ್ಮ ವಿದ್ಯುತ್ ಬಿಲ್ ಕಡಿಮೆಯಾಗುವುದು. ಪ್ರಕಟಣೆ ಹೆಸ್ಕಾಂ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಈಗ ಕೇಳಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಕಾರ್ಯಚಟುವಟಿಕೆಗಳ ಕುರಿತು ಡಾಕ್ಟರ್ ನೇಮಪ್ಪಲಮಾಣಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಹುಬ್ಬಳ್ಳಿ ವಿಭಾಗದ ಪ್ರಾದೇಶಿಕ ವ್ಯವಸ್ಥಾಪಕರಾದ ಡಾಕ್ಟರ್ ನೇಮಪ್ಪ ಲಂಬಾಣಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಉದ್ದೇಶಗಳು, ಅದರ ಕಾರ್ಯಚಟುವಟಿಕೆಗಳು ಮತ್ತು ಕೃಷಿಕರಿಗೆ ಅದರಿಂದ ಲಭ್ಯವಾಗುವ ಸೌಲಭ್ಯಗಳು ಹಾಗೂ ಪ್ರಯೋಜನಗಳ ಬಗ್ಗೆ ಅವರು ಕೆಲವು ಉಪಯುಕ್ತ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ನೇಮಪ್ಪ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಹಿನ್ನೆಲೆ ಏನು ಅಂತ ತಿಳಿಸ್ತೀರಿ? ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಸರ್ 1957 ಕೃಷಿ ಉತ್ಪನ್ನ ನಿಗಮ ಕಾಯ್ದೆ ಅಡಿಯೊಳಗೆ ಸ್ಥಾಪಿತವಾಗಿರೋದು. ಇದು ಎದಕ್ಕೆ ಯೂಸ್ ಮಾಡ್ತಾರಂದ್ರೆ, ರೈತರು ತಾವು ಬೆಳೆದಿರುವಂಥ ಬೆಳೆಗಳನ್ನು ಕೊಯ್ಲಾದ ಬಳಿಕ ವೈಜ್ಞಾನಿಕವಾಗಿ ಶೇಖರಿಸಿಡಬೇಕು. ಅಂದ್ರೆ ಕೊಯ್ಲಾದ ಬಳಿಕ ಅದು ಹುಳ ಉಪ್ಪುಟಿ ಹತ್ತಲಾರ್ದಂಗೆ ಹಾಳಾಗೋದನ್ನು ತಡೆಯೋಗೋಸ್ಕರ ಮತ್ತು ಅವರಿಗೆ ಒಂದು ಒಳ್ಳೆ ಮಾರುಕಟ್ಟೆ ಬೆಲೆಯನ್ನು ಕೊಡಿಸಿಕೊಡುವ ಉದ್ದೇಶದಿಂದ ಸ್ಥಾಪಿತವಾಗಿರೋದು. ಇದು ರೈತರಿಗೆ, ವ್ಯಾಪಾರಿಗಳಿಗೆ ಮತ್ತು ಇನ್ನಿತರ ಗೌರ್ಮೆಂಟ್ ಏಜೆನ್ಸಿಗಳಿಗೆ ಕೂಡ ಸಹಾಯ ಮಾಡಿಕೊಡ್ತದೆ ಸರ್. ಈಗ ಹೆಚ್ಚನ್ನು ಹೆಚ್ಚಾಗಿ ಏನಾಗ್ತದೆ ಅಂತಂದ್ರೆ, ಬಹಳಷ್ಟು ರೈತರು ಫಸಲು ಕೈಗೆ ಬಂದ ಕೂಡಲೇ ಸೀದಾ ಮಾರುಕಟ್ಟೆಗೆ ಹೋಗಿ ಅದನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲ ಕಡೆಯಿಂದನು ಸರಕು ಬರೋದ್ರಿಂದ ಒಳ್ಳೆ ಬೆಲೆ ಸಿಗೋದಿಲ್ಲ, ಬೆಲೆ ಕುಸಿತ ಉಂಟಾಗ್ತದೆ. ಅಂತ ಸಂದರ್ಭದೊಳಗೆ ತಮ್ಮ ಫಸಲನ್ನ ಉಗ್ರಾಣಗಳಲ್ಲಿ ಕಾಯ್ದಿಟ್ಟು ಒಳ್ಳೆ ಮಾರುಕಟ್ಟೆ ಬೆಲೆ ಬಂದಾಗ ಅದನ್ನು ತಗೊಂಡೋಗಿ ಮಾರೋದು ಉಚಿತ ಅನ್ನೋ ಕಾರಣಕ್ಕೆ ಸರ್ಕಾರ ಈ ಸೌಲಭ್ಯ ಮಾಡಿದೆ ಅಂತೀರಿ. ಹೌದು ಸರ್. ಇನ್ನು ಕರ್ನಾಟಕದಲ್ಲಿ ಉಗ್ರಾಣ ಕೇಂದ್ರಗಳು ಎಲ್ಲೆಲ್ಲಿ ಸ್ಥಾಪಿತ ಆಗ್ಯಾವ? ಮೊದಲೇ ಹೇಳಿದಂಗೆ, ನಾನು 1957 ಬಂದಿರೋ ಕಾಯ್ದೆಯನ್ನು ಇದನ್ನು ಸ್ವಲ್ಪ ತಿರುತ್ಪಡಿ ಮಾಡಿಬಿಟ್ಟು ಮರುನಾಮಕರಣ ಮಾಡಿದೆ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಕಾಯ್ದೆ ಅಂತ. ಆ ಕಾಯ್ದೆ ಸ್ಟಾರ್ಟಿಂಗ್ ಮೈಸೂರು ರಾಜ್ಯ ಉಗ್ರಾಣ ಅಂತ ಕರಿತಿದ್ರು ಇದು ಹೆಸರು, ಈಗ ಅದನ್ನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅಂತ ಹೇಳ್ತೀವಿ. ಮೊದಲಾಗಿ ಅದು 3 ಕೇಂದ್ರಗಳಲ್ಲಿ ಸ್ಥಾಪಿಸಿ, ಅಬೌಟ್ 30,000 ಮೆಟ್ರಿಕ್ ಟನ್ ಸಾಮರ್ಥ್ಯ ಇರುವಂಥ ಕೇಂದ್ರಗಳು ಎಲ್ಲಿದ್ವು ಅಂತಂದರೆ, ಮೈಸೂರು, ಹುಬ್ಬಳ್ಳಿ ಮತ್ತು ರಾಯಚೂರು, ಇಲ್ಲಿ 3 ಕೇಂದ್ರಗಳು ಇದ್ದಿದ್ದು. ಅಂದ್ರೆ ಹುಬ್ಬಳ್ಳಿಯೊಳಗೆ ಆ ಕಾಲದೊಳಗೆ ಇದಾಗಿತ್ತು. ಹೌದು ಸರ್. ಈಗ ಸದ್ಯದಲ್ಲಿ ಆ ಸಂಸ್ಥೆ ರೈತರಿಗೆ ಸೇವೆ ಮಾಡ್ತಾ ಬೆಳೆದು ಬಂದು ಈಗ ಅಂದಾಜು 15 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನು ಹೊಂದಿದ್ದು 150 ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರಗಳು ಸ್ಥಾಪಿತವಾಗಿದ್ದಾವೆ ಸರ್. ರಾಜ್ಯದ ಬೇರೆ ಬೇರೆ ಕಡೆ ಎಲ್ಲಿ? ಇದು ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ ಮತ್ತು ತಾಲೂಕ್ ಪ್ಲೇಸ್ಗಳಲ್ಲಿ ಇದೆ ಸರ್. ಟೋಟಲ್ 150 ಜಾಸ್ತಿ ಇದೆ ಮತ್ತು ಇದು ಬಿಲ್ಟ್ ಆಗ್ತಾ ಇರ್ತದೆ, ಹಂಗಾಗಿ ಎಕ್ಸಾಕ್ಟ್ ನಂಬರ್ ಇದು ಮಾಡಲು. ಈಗ ನಾವು ಕ್ರಮೇಣ ಅದನ್ನು ತಗೋತಾ ಇರ್ತೀವಿ, ಹೊಸ ನಿರ್ಮಾಣ ಆಗಿರುವಂಥ ಗೋದಾಮುಗಳನ್ನು. ಈಗ ಟೋಟಲ್ ನಮ್ಮ ಕರ್ನಾಟಕದಾಗ ಇರುವಂಥ ಎಲ್ಲ ಕೇಂದ್ರ ರಾಜ್ಯ ಉಗ್ರಾಣ ಕೇಂದ್ರಗಳನ್ನು 7 ಪ್ರಾದೇಶಿಕ ವ್ಯವಸ್ಥಾಪಕ ವಿಭಾಗಗಳನ್ನಾಗಿ ಮಾಡಲಾಗಿದೆ. ಅವು ಮೈಸೂರು, ಬೆಂಗಳೂರು, ರಾಯಚೂರು, ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಕಲಬುರಗಿ ವಿಭಾಗಗಳು. ಒಟ್ಟು 7 ವಿಭಾಗಗಳಾಗಿ ಮಾರ್ಪಡಿಸುತ್ತೇವೆ. ಇನ್ನು 7 ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಮುಖ್ಯ ಕಾರ್ಯಚಟುವಟಿಕೆಗಳು ಏನು ಅಂತೀರಿ? ಸರ್, ಮೊದಲನೇದಾಗಿ ನಾವು ರಾಜ್ಯ ಉಗ್ರಾಣ ನಿಗಮದೊಳಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ರೈತರು ಬೆಳೆದಿರುವಂಥ ಬೆಳೆಗಳನ್ನು ಮತ್ತು ಬಿತ್ತನೆಯ ಬೀಜಗಳನ್ನು ಹಾಗೂ ರಸಗೊಬ್ಬರಗಳನ್ನು ಮತ್ತು ಇನ್ನಿತರ ಯಾವುದೇ ಕೃಷಿಗೆ ಸಂಬಂಧಿಸಿರುವಂಥ ಸಲಕರಣೆಗಳನ್ನು ಅದನ್ನು ವೈಜ್ಞಾನಿಕವಾಗಿ ಶೇಖರಣೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀವಿ ಸರ್. ಇದು ಎರಡನೇದಾಗಿ ಸ್ಟೋರೇಜ್ ಗ್ಯಾಪ್ ಅಂತ ಒಂದು ಹೇಳ್ತೀವಿ, ಅಂದರೆ ರೈತರು ತಮ್ಮ ಬೆಳೆಯನ್ನು ಬೆಳೆದಿರ್ತಾರೆ, ಆದರೆ ಅದು ಬೆಳೆದ ಬಳಿಕ ತುಂಬ ಲಾಸ್ ಆಗ್ತದೆ, ಹುಳ ಉಪಟೆಯಿಂದ ಆಗಲಿ ಮಳೆಯಿಂದ ಆಗಲಿ ಯಾವುದೋ ಒಂದು ರೀತಿಯಿಂದ. ಅದನ್ನು ಅರ್ತ್ಕೊಂಡ್ಬಿಟ್ಟು ಎಲ್ಲಿ ಆ ಉಗ್ರಾಣ ನಿಗಮಗಳು ಹೊಸದಾಗಿ ಹಂಗೆ ಸ್ಟೋರೇಜ್ ಮಾಡೋಕ್ಕೆ ಅವಶ್ಯಕತೆ ಇರ್ತದೆ ಅಲ್ಲಿ ಆರ್ಥಿಕವಾಗಿ ನಡೆಸ್ಬೋದು ಏನೋ ಅಂತಬಿಟ್ಟು ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ಆಮೇಲೆ ಅಲ್ಲಿ ಮಾಡ್ಬೋದು, ಅದು ಉಪಯುಕ್ತವಾಗಿ ನಡೀತದೆ, ರೈತರಿಗೆ ಸೇವೆಯನ್ನು ಒದಗಿಸ್ಬೋದು ಅನ್ನೋ ಆದರೆ ಅಲ್ಲಿ ಹೊಸ ಉಗ್ರಾಣಗಳನ್ನು ನಿರ್ಮಿಸಿ ಸೇವೆಯನ್ನು ಸಲ್ಲಿಸ್ತೀವಿ ಸರ್. ಮೂರನೇದಾಗಿ ಇದು ಫುಡ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ ಅಂತ ಏನು ಹೇಳ್ತೀವಿ, ಅಂದರೆ ಆಹಾರ ಸರಬರಾಜು ಸರಪಳಿ. ಈಗ ನಮ್ಮ ಭಾರತ ಆಹಾರ ನಿಗಮದವರು ಅದೇ ಥರ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ದೊಳಗೆ ಈ ಫುಡ್ ಸಪ್ಲೈ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಲ್ಲಿ ಅವರುಗಳು ತಮ್ಮ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ಇನ್ನು ಯಾವುದೋ ಬಡ ಕುಟುಂಬಗಳಿಗೆ ಹೀಗೆಲ್ಲ ಆಹಾರವನ್ನು ವಿತರಣೆ ಮಾಡ್ತಿರ್ತಾರೆ. ಆ ವಿತರಣೆ ಆಗುವಂತಹ ಎಲ್ಲ ಅಕ್ಕಿ ಆಗಲಿ ಗೋಧಿ ಆಗಲಿ ಯಾವುದೋ MSPದಾಗ ಜೋಳ ಆಗಲಿ ಇಂಥವನ್ನೆಲ್ಲ ನಾವು ಸಲಕರಣೆ ಇಟ್ಟು ಅದನ್ನು ವೈಜ್ಞಾನಿಕವಾಗಿ ಹಾಳಾಗದಂತೆ ಪ್ರಿಸರ್ವ್ ಮಾಡಿರ್ತೀವಿ. ಮತ್ತು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಯಾವಾಗ ರಿಕ್ವೆಸ್ಟ್ ಬರ್ತದೆ ಅವಾಗ ಅದನ್ನು ರಿಲೀಸ್ ಕೊಟ್ಬಿಟ್ಟು ಸೇವೆಯನ್ನು ಸಲ್ಲಿಸ್ತೀವಿ ಸರ್. ಅಂದರೆ ಈ ಆಹಾರ ನಿಗಮಗಳು ಅದರ ಜೊತೆಗೆ ಈ ಉಗ್ರಾಣ ನಿಗಮಗಳು ಆಹಾರ ಕೆಡದಂತೆ ಆಹಾರ ಭದ್ರತೆಯನ್ನು ಸಮಾಜಕ್ಕೆ ಒದಗಿಸುವಲ್ಲಿ ಉಪಯುಕ್ತ ಸೇವೆಯನ್ನು ಸಲ್ಲಿಸ್ತಾ ಇವೆ ಅಂತಿರಿತಾವೆ. ಹೌದು ಸರ್, ಹೌದು. ಈ ಉಗ್ರಾಣ ನಿಗಮದ ಮುಖ್ಯ ಉದ್ದೇಶಗಳು ಏನೇನು ಅಂತೀರಿ? ಮುಖ್ಯ ಉದ್ದೇಶ ಅಂತಂದರೆ ಈಗ ರೈತರು ಬೆಳೆ ಬೆಳೆದುಕೊಳ್ಳೇ ಎಲ್ಲ ರೈತರು ಒಂದೇ ಟೈಮಿಗೆ ಸುಗ್ಗಿ ಮಾಡ್ತಾರೆ, ಅಂದರೆ ಕೊಯ್ಲು ಮಾಡ್ತಾರೆ, ರಾಶಿ ಮಾಡ್ತಾರೆ. ಆವಾಗ ಮಾರ್ಕೆಟಲ್ಲಿ ಫ್ಲಡಿಂಗ್ ಆಗುತ್ತೆ, ಅದು ಒಂದೇ ಥರದ ಬೆಳೆ ಕಮೋಡಿಟಿ ಮಾರ್ಕೆಟಲ್ಲಿ ಬಂದುಕೊಳ್ಳೇ ಮಧ್ಯವರ್ತಿಗಳು ಅದನ್ನು ಕಡಿಮೆ ರೇಟಿಗೆ ತಗೊಂಡು ರೈತರಿಗೆ ಮಾರ್ಜಿನ್ ಅವ್ರದ್ದು ಲಾಭ ಕಡಿಮೆ ಮಾಡಿಸ್ಕೊಡ್ತಾರೆ. ಅದನ್ನು ತಪ್ಪಿಸೋಕ್ಕೋಸ್ಕರ ಅವರು ರೈತರು ಇಮಿಡಿಯೇಟ್ಲಿ ಅದನ್ನು ಮಾರ್ಕೆಟ್ ಒಯ್ದನ್ನು ತಪ್ಪಿಸಿ ನಮ್ಮಲ್ಲಿ ಬಂದು ಶೇಖರಣೆ ಮಾಡಿದ್ರು ಅಂತಂದರೆ ಅವರಿಗೆ ಮಾರ್ಕೆಟ್ ರೇಟ್ ಅದನ್ನು ಒಳ್ಳೆ ರೇಟ್ ಬರುವವರೆಗೂ ಕಾಯ್ದು ಇಟ್ಕೋಬಹುದು. ಹಂಗೆ ಕಾಯ್ದು ಇಟ್ಕೊಳ್ಬೇಕಾದ್ರೆ ನಡು ರೈತರಿಗೆ ಇನ್ನೂ ಅವಶ್ಯಕತೆ ಇರುತ್ತೆ, ದುಡ್ಡಿನ ಅವಶ್ಯಕತೆಯೂ ಇರ್ತದೆ. ಅದಕ್ಕೋಸ್ಕರ ನಾವು ಉಗ್ರಾಣಗಳಲ್ಲಿ ಉಗ್ರಾಣ ರಸೀದಿಗಳನ್ನು ಅಂತ ಕೊಡ್ತೀವಿ. ಅವ್ರ ಸರಕನ್ನು ನಮ್ಮ ಕಡೆ ಏನು ದಾಸ್ತಾನು ಮಾಡ್ತಾರೆ ಆ ಸರಕಿಗೆ ಉಗ್ರಾಣ ರಸೀದಿಗಳನ್ನು ಅಂತ ಕೊಟ್ಟಿರ್ತೀವಿ. ಆ ಉಗ್ರಾಣ ರಸೀದಿಗಳನ್ನು ಹೋಗಿ ಇವರು ಬ್ಯಾಂಕಲ್ಲಿ ಅಡವಿಟ್ಟು ದಾಸ್ತಾನು ತಾವೇನು ಇಟ್ಟಿರ್ತಾರೆ ಅದರ ಮೌಲ್ಯದ 60%-65%ವರೆಗೂ ಬ್ಯಾಂಕ್ ಸಾಲವನ್ನು ಒದಗಿಸಿಕೊಡ್ತದೆ. ಸೊ ಇಮಿಡಿಯೇಟ್ಲಿ ಅವರಿಗೆ ಬೇಕಾಗಿರುವ ಹಣ ಸಹಾಯವನ್ನು ಬ್ಯಾಂಕ್ನವರಿಂದ ಈ ಥರ ಕೊಡಿಸ್ಕೊಡೋದ್ರಿಂದ ಅವ್ರ ಮಾರ್ಕೆಟ್ ರೇಟ್ ಯಾವುದೋ ರೇಟ್ಗೂ ಮಾರ್ಬಿಡೋದನ್ನು ತಪ್ಪಿಸ್ತೀವಿ ಸರ್. ಈ ಥರ ಹೆಲ್ಪ್ ಆಗ್ತದೆ. ಅಂದರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ಉಗ್ರಾಣಗಳಲ್ಲಿ ಏನು ಅವರು ಫಸಲನ್ನು ಸಂಗ್ರಹಿಸಿ ಇಟ್ಟಿರ್ತಾರೆ ಅದನ್ನೇ ಅಡಮಾನ ಇಟ್ಟು ಅವರು ಬ್ಯಾಂಕ್ಗಳಲ್ಲಿ ತಮಗೆ ಅವಶ್ಯಕತೆ ಇದ್ದರೆ ಹಣನ ತಗೋಬೋದು, ಮತ್ತು ಮುಂದೆ ಒಳ್ಳೆ ಮಾರುಕಟ್ಟೆ ಬೆಲೆ ಬಂದಾಗ ತಮ್ಮ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡಿ ಆ ಸಾಲವನ್ನು ಕೂಡ ಅವರು ತೀರಿಸಲಿಕ್ಕೆ ಅವಕಾಶ ಇದೆ ಅಂತೀರಿ. ಇದೊಂದು ಒಳ್ಳೆಯ ಸೌಲಭ್ಯ ಅನ್ಕೋಬೋದು. ಲಮ್ಮಣ್ಣಯವರೇ, ನೀವು ಹೇಳಿದ್ರಿ ವೈಜ್ಞಾನಿಕ ಶೇಖರಣೆ ಅಂತೇಳಿ, ಯಾವ ರೀತಿ ವೈಜ್ಞಾನಿಕ ಶೇಖರಣೆ? ವೈಜ್ಞಾನಿಕ ಶೇಖರಣೆ ಅಂದರೆ ಸರ್, ನಾವು ಮೊದಲಿನಿಂದ ಕಟ್ಟಡ ಕಟ್ಟಬೇಕಾಗಿದ್ದರೆ ಕಟ್ಟಿರ್ತೀವಲ್ಲ ಆ ಲೆವೆಲ್ದಿಂದ ಆ ಕ್ಷಣದಿಂದ ಅದು ವೈಜ್ಞಾನಿಕವಾಗಿ ಬಿಲ್ಟ್ ಆಗಿರುತ್ತೆ. ಅಂದರೆ ನಾವು ಯೂಶ್ವಲಿ ಸ್ಟೋರೇಜಲ್ಲಿ ಏನು ಇಲ್ಲಿ ಹೆಗ್ಗಣಗಳು ಬರ್ತಿರ್ತವೆ, ಇದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನೆಲಮಟ್ಟದಿಂದ ನಮ್ದು ಏನು ಮಿನಿಮಮ್ ಸ್ಟೇಜ್ ಇರ್ತದೆ ಅದು ಫುಲ್ ಕಾಂಕ್ರೀಟ್ ಬೇಸ್ಡ್ ಇರ್ತದೆ, ಪ್ಲಸ್ ನೆಲಮಟ್ಟದಿಂದ 3 ಮೀಟರ್ ಹೈಟಲ್ಲಿ ಇರ್ತದೆ, ಯಾವುದೇ ಹೆಗ್ಗಣ ಅಥವಾ ಇಲಿಗಳು ಅಷ್ಟು ವರ್ಟಿಕಲ್ ಜಂಪ್ ಮಾಡೋಕ್ಕೆ ಬರೋದಿಲ್ಲ. ಇದು ಫಸ್ಟ್ ಬೇಸಿಕ್ಸ್. ಆಮೇಲೆ ನಾವು ಸ್ಟ್ಯಾಕಿಂಗ್ ಮಾಡ್ಬೇಕಾದ್ರೆ ಅದನ್ನು ವೈಜ್ಞಾನಿಕವಾಗಿ ಸಿಂಗಲ್ ಒಂದು ಹಾಸಿಗೆ ಸ್ಟ್ಯಾಕಿಂಗು, ಡಬಲ್ ಹಾಸಿಗೆ ಸ್ಟ್ಯಾಕಿಂಗ್ ಅಥವಾ ಬಾಂಬೆ ಸ್ಟ್ಯಾಕಿಂಗ್ ಬೇರೆ ಬೇರೆ ಥರದ ಸ್ಟ್ಯಾಕಿಂಗ್ ಮಾಡ್ತೀವಿ. ಸ್ಟ್ಯಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಬೇರೆ ಬೇರೆ ಸ್ಟ್ಯಾಕ್ ನಡುವೆ ಇಂತಿಷ್ಟು ಜಾಗಗಳನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇರ್ತದೆ. ಮತ್ತು ಡೋರ್ಸ್ ಏನು ಇರ್ತಾವಲ್ಲ ನಾವು ಬಾಗಿಲುಗಳು, ಅದು ಪೂರ ಗಾಳಿ ಒಳಗಡೆ ಆಡುವಂಗೆ ಪೂರ ಇದು ಕೇಂದ್ರ ಒಳಗೆ ಉಗ್ರಾಣ ಕೇಂದ್ರದ ಒಳಗಡೆ ಗಾಳಿ ಆಡಬೇಕು. ಆ ಥರ ವೈಜ್ಞಾನಿಕವಾಗಿ ಬಾಗಿಲುಗಳನ್ನು ಕೂಡ ನಿರ್ಮಿಸಿರ್ತೀವಿ. ಅದೇ ರೀತಿ ಮೇಲುಗಡೆ ಬಿಸಿಲು ಸ್ವಲ್ಪ ಒಳಗೆ ಬರುವಂಗೆ, ಪೂರ ಕತ್ಲಲ್ಲಿ ಇರೋದಲ್ಲ ಅದು ಉಗ್ರಾಣ, ಬಿಸಿಲು ಬರುವಂಗೆ ಮೇಲೆ ವಿಂಡೋಸ್ ಇರ್ತವೆ ಮತ್ತು ಗಾಳಿ ಆಡ್ತಿರ್ತದೆ. ಇವೆರಡು ಕಾರಣಗಳಿಂದ ಫಸ್ಟ್ ಇದು ಹೆಲ್ಪ್ ಆಗುತ್ತೆ, ಕೀಟಗಳ ಜಾಸ್ತಿ ಬೆಳವಣಿಗೆ ಆಗೋದನ್ನು ಮತ್ತು ಫಂಗಸ್ ಬೆಳೆಯೋದನ್ನು ಕಡಿಮೆ ಮಾಡ್ತೀವಿ. ಅದೇ ರೀತಿಯಾಗಿ ಎರಡನೇದಾಗಿ ನಾವು ಡನೇಜ್ ಮೆಟೀರಿಯಲ್ ಅಂತ ಯೂಸ್ ಮಾಡ್ತೀವಿ, ಕೆಳಗೆ ನೆಲಕ್ಕೆ ಇಟ್ಬಿಡೋದಲ್ಲ, ಅದನ್ನು ಕಾಂಕ್ರೀಟ್ದು ಕೆಳಗೆ ಬೇಸ್ ಇದ್ದರೂ ಸಹಿತ ಅದರ ಮೇಲೆ ಡನೇಜ್ ಮೆಟೀರಿಯಲ್ ಅಂತೇಳಿ LDPPನು ಅಥವಾ LDPP ಕವರ್ಗಳು ಇರ್ತವೆ, ಪ್ಲಾಸ್ಟಿಕ್ ಕವರ್ಗಳು ಥಿಕ್ ಆಗಿರ್ತವೆ, ಅಂಥ ಕವರ್ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ಮ್ಯಾಟ್ಗಳನ್ನ ಯೂಸ್ ಮಾಡ್ತೀವಿ, ಬ್ಯಾಂಬೂ ಮ್ಯಾಟ್ಸ್. ಅದೇ ಥರ ನಮ್ದು ಸ್ಟ್ಯಾಕಿಂಗ್ ಸ್ಟ್ಯಾಕ್ಸ್ ಅಂತ ಒಂದು ಬರ್ತವೆ, ಕಟ್ಟಿಗೆಯಿಂದ ಮಾಡಿರೋದು ಸ್ಟ್ಯಾಕ್ಸ್ ಇರ್ತವೆ, ಅದನ್ನು ಕೂಡ ಯೂಸ್ ಮಾಡಿ ಅದ್ರ ಮೇಲ್ಗಡೆ ಈ ಬ್ಯಾಗ್ಗಳನ್ನ ನಿಟ್ಟುಗಳನ್ನ ಹಚ್ತೀವಿ. ಹಿಂಗೆ ಹಚ್ಚೋದ್ರಿಂದ ನೆಲದಾಗಿರುವಂಥ ತೇವಾಂಶ ಬ್ಯಾಗ್ಗಳಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ಅಲ್ಲಿ ಹಾಳಾಗೋದು ತಡೀತದೆ. ಇವೆರಡು ಕಾರಣಗಳು. ಮತ್ತು ನಮ್ಮ ಉಗ್ರಾಣಗಳಲ್ಲಿ ಸರ್ ನಾವು ನಿಯಮಿತವಾಗಿ ಔಷಧಿ ಸಿಂಪರಣೆಯನ್ನು ಮಾಡ್ತೀವಿ. ನಮಗೆ ಶೆಡ್ಯೂಲ್ಡ್ ಕೆಮಿಕಲ್ಸ್ ಅಂತ ಅಪ್ರೂವ್ಡ್ ಕೆಮಿಕಲ್ಸ್ ಇರ್ತವೆ, ಮೆಲಾಥಿಯನ್ನು ಡೆಲ್ಟಾ ಮೇತ್ರಿನ ಅಂತ ಹೇಳ್ಬಿಟ್ಟು, ಇವನ್ನ ನಿಯಮಿತ ಕಾಲಕವಾಗಿ ಮತ್ತು ಶೆಡ್ಯೂಲ್ ಡೋಸೇಜಲ್ಲಿ ನಾವು ಅದನ್ನು ಬಳಸ್ತೀವಿ. ಅದೇ ಥರ ಧೂಮೋಪಚಾರ ಅಂತ ಮಾಡ್ತೀವಿ, ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಟ್ಯಾಬ್ಲೆಟ್ ಬರ್ತದೆ, ಆ ಅಲ್ಯೂಮಿನಿಯಂ ಫಾಸ್ಫೈಡ್ ಟ್ಯಾಬ್ಲೆಟ್ಗಳನ್ನ 3 gram ಪರ್ ಟನ್ ಅಂತೇಳಿ ಲೆಕ್ಕದಲ್ಲಿ ಯೂಸ್ ಮಾಡಿ ಅದನ್ನು ನಿಯಮಿತವಾಗಿ ಕರೆಕ್ಟಾಗಿ ಯೂಸ್ ಮಾಡಿ 3 ತಿಂಗಳಿಗೆ ಒಂದ್ಸಲ ಧೂಮೋಪಚಾರನೂ ಮಾಡ್ತೀವಿ. ಹೀಗೆಲ್ಲ ಮಾಡೋದ್ರಿಂದ ಕೀಟಬಾಧೆಯನ್ನು ಸಂಗ್ರಹಣಾ ಸ್ಥಳದಲ್ಲಿ ಅವಾಯ್ಡ್ ಮಾಡ್ತೀವಿ. ಇದರಿಂದ ಸರಕು ಹಾಳಾಗದೆ ತುಂಬ ದಿನ ಬಾಳಿಕೆ ಬರ್ತದೆ ಸರ್. ಇದ್ರ ಜೊತೆಗೆ ನಂದೊಂದು ಪ್ರಶ್ನೆ ಅಂದರೆ, ಲಮ್ಮಣ್ಣಿಯವರೇ, ಇವಾಗ ಇಷ್ಟೆಲ್ಲ ವೈಜ್ಞಾನಿಕವಾಗಿ ನೀವು ಫಸಲನ್ನು ಅಥವಾ ಕೃಷಿ ಉತ್ಪಾದನೆಯನ್ನು ಶೇಖರಣೆ ಮಾಡಿ ಇಟ್ಟಿರ್ತೀರಿ ಅಂತ ಹೇಳಿದ್ರಿ, ಆದರೆ ಈ ಉಗ್ರಾಣಕ್ಕೆ ತರುವಂಥ ರೈತರು ಯಾವ ಸ್ಥಿತಿಯಲ್ಲಿ ಅಥವಾ ಯಾವ ರೀತಿಯ ಬೇಸಿಕ್ ಟ್ರೀಟ್ಮೆಂಟ್ ಮಾಡಿ ತಮ್ಮ ಫಸಲನ್ನು ತಗೊಂಡು ಬರಬೇಕಾಗ್ತದೆ? ಈಗ ನಾರ್ಮಲಾಗಿ ರೈತರು ಸರ್ ನಾವು ಯೂಶ್ವಲಿ ಮಾಡೋದೇನಿದು ಫಸಲು ಕೊಯ್ಲು ಆದ ಬಳಕೆ ಅದನ್ನು ಒಣಗಿಸ್ತಾರೆ, ಯೂಶ್ವಲಿ ರೋಡಲ್ಲಿ ಅಲ್ಲಿ ಇಲ್ಲಿ ಒಣಗಿಸ್ತಾರೆ. ಅದರದ್ದು ಮಾಯ್ಶ್ಚರ್ ಲೆವೆಲ್ ಅಂತ ಇರ್ತದೆ, ಈ ಬೆಳೆಗೆ ಇಷ್ಟು ಮಾಯ್ಶ್ಚರಲ್ಲಿರಬೇಕು ಅಂದರೆ 12-14% ಮಾಯ್ಶ್ಚರ್ ಕಂಟೆಂಟ್ ಅಂತ ಇರ್ತದೆ. ಆ ಮಾಯ್ಶ್ಚರ್ ಕಂಟೆಂಟ್ 12-14% ಇದ್ದಾಗ ಅದನ್ನು ಹುಳ ಬಾಧೆ ಆಗಲಾರ್ದಂಗೆ ಕಾಯ್ದಿಟ್ಕೊಳ್ಬೋದು ಸರ್. ಅದನ್ನು ಅದಕ್ಕೆ ಸರಿಯಾಗಿ ಒಣಗಿಸ್ಬೇಕು. ಅದೇ ಥರ ಈಗ ಫಾರಿನ್ ಮ್ಯಾಟರ್ಸ್ ಅಂತ ಹೇಳ್ತೀವಿ, ಕಡ್ಡಿ ಬೇರೆ ಧಾನ್ಯಗಳು ಆ ಒಂದು ಧಾನ್ಯದಲ್ಲಿ ಇನ್ನೊಂದು ಬೇರೆ ಯಾವುದೋ ಧಾನ್ಯ ಬಂದಾಗ ಅದರ ಜೊತೆಗೆ ಕೀಟ ಅಥವಾ ರೋಗವನ್ನು ಅದು ತಗೊಂಬಂದಿದ್ರೆ ಇದಕ್ಕೂ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಫಾರಿನ್ ಮ್ಯಾಟರ್ಸ್ ಆಗಿರೋ ಕಡ್ಡಿ ಕಸ ಏನಿರ್ತದೆ ಅದನ್ನು ಸಪ್ರೇಟ್ ಮಾಡಿರಬೇಕು, ಒಂದೇ ಥರದ ವೆರೈಟಿ ಇರಬೇಕು. ಅದೇ ಥರ ಮಾಯ್ಶ್ಚರ್ ಕಂಟೆಂಟ್ ಏನಿರ್ತದೆ ಅದು ಪರ್ಟಿಕ್ಯುಲರ್ ಲೆವೆಲ್ 12-14 ಮಾಯ್ಶ್ಚರ್ ಕಂಟೆಂಟ್ ಇದರೊಳಗೆ ರೇಂಜಲ್ಲಿ ಇರಬೇಕು. ಈ ಕಂಡೀಷನ್ದೊಳಗೆ ಕ್ರಾಪ್ಸನ್ನು ತಗೊಂಬಂದರೆ ಅದು ಜಾಸ್ತಿ ದಿನ ಬಳಕೆಯಲ್ಲಿ ಬರ್ತದೆ. ಅಂದರೆ ಉಗ್ರಾಣಕ್ಕೆ ತರೋ ಮುಂಚೆ ಅದನ್ನು ವಿಂಗಡಿಸಿ ಒಣಗಿಸಿ ಸ್ವಚ್ಛ ಮಾಡಿಕೊಂಡು ತಗೊಂಡು ಬಂದರೆ ಅವರಿಗೂ ಅನುಕೂಲ ಮತ್ತು ಶೇಖರಣೆ ಮಾಡೋ ತಮಗೂ ಅನುಕೂಲ ಅಂತ ಹೇಳ್ತೀರಿ ನೀವು. ಇದ್ರ ಜೊತೆಗೆ ನಂದೊಂದು ಪ್ರಶ್ನೆ ಇಲ್ಲಿ, ಈ ಕೋಲ್ಡ್ ಸ್ಟೋರೇಜ್ ಅಂತ ಈಗ ತರಕಾರಿ ಇಂಥ ಬೇಗ ಕೆಡುವಂಥ ಫಸಲಿಗೆ ಕೋಲ್ಡ್ ಸ್ಟೋರೇಜ್ ಅಂತ ವ್ಯವಸ್ಥೆ ಏನಾದರೂ ಇದೆಯಾ? ಹಾಗೆ ಅದು ಇನ್ನೂ ಪ್ಲ್ಯಾನಲ್ಲಿ ಇದೆ ಸರ್. ಕೋಲ್ಡ್ ಸ್ಟೋರೇಜ್ ನಮ್ಮ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಅದ್ರಗೋಸ್ಕರ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಫೆಸಿಲಿಟಿಗೆ ಎಲ್ಲೆಲ್ಲಿ ಬಿಲ್ಟ್ ಮಾಡ್ಬೋದು ಅನ್ನೋದನ್ನು ಸರ್ವೆ ನಡೆದಿದೆ. ಆದರೆ ಈಗ ಸದ್ಯಕ್ಕೆ ಎಲ್ಲ ಡ್ರೈ ಸ್ಟೋರೇಜಸ್ ಮಾತ್ರ ನಮ್ಮಲ್ಲಿ ಅವೈಲೇಬಲ್ ಇರೋದು. ಆದರೆ ಯೋಜನೆ ಅಂತೂ ಇದೆ, ಯೋಜನೆ ಮಾಡಬೇಕನ್ನೋ ಉದ್ದೇಶ ಇದೆ. ಇನ್ನು ಈ ಎಲ್ಲ ಸೌಲಭ್ಯಗಳಿಂದ ಮೂಲಭೂತವಾಗಿ ನಮ್ಮ ರೈತರಿಗೆ ಆಗುವಂಥ ಲಾಭಗಳು ಏನೇನು ಅಂತೀರಿ? ಅದೇ ಸರ್, ಲಾಭಗಳು ಅಂತಂದರೆ ಫಸ್ಟ್ ರೈತರು ತಾವು ಕೊಯ್ಲು ಮಾಡಿರುವಂಥ ಬೆಳೆಗಳನ್ನು ಮಾರುಕಟ್ಟೆ ಬೆಲೆ ಬರುವವರೆಗೂ ಒಳ್ಳೆ ಗುಣಮಟ್ಟ ಕಾಯ್ದುಕೊಂಡು ಶೇಖರಣೆಯಲ್ಲಿ ಇಟ್ಕೋಬೋದು. ಅದೇ ಥರ ಉಗ್ರಾಣ ರಸೀದಿಗಳನ್ನು ಕೊಟ್ಟು ನಾವು ಕೊಟ್ಟಿರೋದನ್ನು ಬ್ಯಾಂಕಲ್ಲಿ ಇಟ್ಕೊಂಡ್ಬಿಟ್ಟು ಇಮ್ಮಿಡಿಯೇಟ್ಲಿ ಏನು ನೀಡಿರ್ತದೆ ಅವರಿಗೆ ಆ ಲೋನ್ ಬ್ಯಾಂಕ್ ಲೋನ್ ತಗೊಂಡ್ಬಿಟ್ಟು ತಮ್ಮ ಅವಶ್ಯಕತೆಗಳನ್ನು ನೀಗಿಸ್ಕೋಬೋದು. ಅದೇ ರೀತಿ ನಾವು ಇನ್ಶೂರೆನ್ಸ್ ಅಂತ ಇದು ಮಾಡ್ತೀವಿ ಸರ್. ಯಾವುದೇ ಬೆಳೆ ಹಾನಿ ಇದ್ರೊಳಗೆ ಆ ಶೇಖರಣೆಯಲ್ಲಿ ಇರಬೇಕಾದ್ರೆ ಏನೋ ಅವಘಡ ಆಗಿಬಿಟ್ಟು ಅದು ನಾಶ ಆಯಿತು ಅಂತಂದರೆ ಅದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ತದೆ, ಮತ್ತು ಕೊನೆಗೆ ಒಳ್ಳೆ ಮಾರುಕಟ್ಟೆ ಬೆಲೆನೂ ಸಿಗ್ತದೆ ರೈತರಿಗೆ. ಇವಿಷ್ಟು ಲಾಭಗಳು ಸರ್ ಇದು. ಅಂದರೆ ಖಂಡಿತವಾಗ್ಲೂ ಇದರಿಂದ ರೈತರಿಗೆ ಲಾಭ ಇದೆ. ಒಂದು, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಬರುವವರೆಗೆ ಅವರ ದವಸ ಧಾನ್ಯಗಳನ್ನು ಅವರು ಶೇಖರಿಸಿ ಇಡ್ಬೋದು. ಶೇಖರಿಸಿ ಇಟ್ಟ ಆಹಾರ ಧಾನ್ಯ ಏನಾದರೂ ಅವಘಡದಿಂದ ನಾಶ ಆದರೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಇದೆ. ಅಂದರೆ ಅವರ ಫಸಲಿಗೆ ಭದ್ರತೆ ಇದೆ. ಭದ್ರತೆ ಇದೆ. ಇದರ ಜೊತೆಗೆ ಇವಾಗ ನಮ್ಮ ರೈತ ಮಿತ್ರರು ಇಲ್ಲ, ಇದರಿಂದ ಲಾಭ ಇದೆ, ನಮಗೆ ಅನುಕೂಲ ಇದೆ ಅಂತೇಳಿ ಭಾವಿಸಿ ಉಗ್ರಾಣಗಳಲ್ಲಿ ತಮ್ಮ ಫಸಲನ್ನು ಶೇಖರಿಸಿ ಇಡಬೇಕು ಅಂತ ನಿರ್ಧಾರ ತಗೊಂಡ್ರೆ ಅವರೇನಾದರೂ ಶುಲ್ಕ ಅದೆಲ್ಲ ಕಟ್ಟಬೇಕಾಗ್ತದೋ ಹೆಂಗೆ, ಮತ್ತು ಯಾವ ರೀತಿ ಇದೆ ಶುಲ್ಕ? ಇದು ಸಂಗ್ರಹಣಾ ಶುಲ್ಕ ಅಂತ ಒಂದಿರ್ತದೆ. ಇದು ಒಂದು ಬುಕ್ ಆಫ್ ಶೆಡ್ಯೂಲ್ ಅಂತ, ಶೆಡ್ಯೂಲ್ ಸ್ಟೋರೇಜ್ ಚಾರ್ಜಸ್ ಅಂತೇಳಿ ಒಂದು ಬುಕ್ ಇರ್ತದೆ. ನಮ್ಮ MD ಅವರು, ಈಗ ಸದ್ಯಕ್ಕೆ ಸೀನಿಯರ್ IAS ಆಫೀಸರ್ ಒಬ್ಬರು ಇದ್ದಾರೆ, ಅವರು ಒಂದು ಬೋರ್ಡ್ ಇರ್ತದೆ. ಆ ಬೋರ್ಡಲ್ಲಿ ಯಾವ್ಯಾವ ಕ್ರಾಪಿಗೆ ಯಾವ್ಯಾವ ಏರಿಯಾದಾಗ ಎಷ್ಟೆಷ್ಟು ರೇಟ್ ಕೊಡಬೇಕು ಅಂತ ಅನ್ನೋದು ಡಿಸೈಡ್ ಮಾಡಿಬಿಟ್ಟು ಶೆಡ್ಯೂಲ್ ಆಫ್ ಚಾರ್ಜಸ್ ಸ್ಟೋರೇಜ್ ಚಾರ್ಜಸ್ ರಿಲೀಸ್ ಪ್ರತಿ ವರ್ಷ ಬದಲಾಗ್ತಾ ಇರ್ತದೆ ಆಗುತ್ತೆ ಸರ್ ಪ್ರತಿ ವರ್ಷ ಬದಲಾಗುತ್ತೆ ಸ್ಲ್ಯಾಬ್ 1 ಸ್ಲ್ಯಾಬ್ 2 ಅಂತ ಇರ್ತೀವಿ ಕಮರ್ಷಿಯಲಿ ಏನು ಸಿಟಿ ಅಂತ ಲೆವೆಲ್ ಇರ್ತದೆ ಅಲ್ಲಿ ರೇಟ್ ಬೇರೆ ಇರ್ತದೆ ಮತ್ತು ಬೇರೆ ಕಡೆ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಿರ್ತದೆ ಅಲ್ಲಿ ರೇಟ್ ಬೇರೆ ಇರ್ತದೆ ಈ ಶೆಡ್ಯೂಲ್ ಚಾರ್ಜಸ್ ಮಿನಿಮಮ್ ಇರ್ತದೆ ಭಾಳ ಜಾಸ್ತಿಪ ಅಂತಂದರೆ ಒಂದು ಕ್ವಿಂಟಲ್ ಚೀಲಕ್ಕೆ 10 ರೂಪಾಯಿ 12 ರೂಪಾಯಿ ಹಿಂಗಿರ್ತದೆ ಮ್ಯಾಕ್ಸಿಮಮ್ ಕರ್ನಾಟಕ ರಾಜ್ಯ ಉಗ್ರಾಣ ರೈತರಿಗೆ ಲಾಭದಾಯಕವಾಗಿ ಇರಲಿ ಅಂತ ಹೇಳಿಬಿಟ್ಟು ಕರ್ನಾಟಕ ಉಗ್ರಾಣ ನಿಗಮದಿಂದ ಸಂಗ್ರಹಣಾ ಶುಲ್ಕದಲ್ಲಿ 20% ಸಾಮಾನ್ಯ ರೈತರಿಗೆ ಮತ್ತು SC/ST ರೈತರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ 25% ಸಂಗ್ರಹಣಾ ಶುಲ್ಕದಲ್ಲಿ ರಿಯಾಯಿತಿಯನ್ನು ಮೊದಲಿಂದ ನಾವು ಕೊಡ್ತಾ ಬಂದಿದ್ದೀವಿ ಸಾಮಾನ್ಯ ರೈತರಿಗೆ ಸರ್ಕಾರದಿಂದ 25% ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 50% ರಿಯಾಯಿತಿ ಇದೆ ಸೊ ಟೋಟಲ್ ಈಗ ಸದ್ಯಕ್ಕೆ ಸಾಮಾನ್ಯ ರೈತರಿಗೆ 45% ಅವ್ರ ಸ್ಟೋರೇಜ್ ಚಾರ್ಜಸ್ ಅಲ್ಲಿ ರಿಯಾಯಿತಿ ಇದ್ದು ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟದ ಪಂಗಡ ರೈತರಿಗೆ 75% ವರೆಗೂ ರಿಯಾಯಿತಿ ಇದೆ ಫಾರ್ ಎಕ್ಸಾಂಪಲ್ 10 ರೂಪಾಯಿ ಏನರ ಚಾರ್ಜ್ ಇದ್ರೆ ಒಂದು ತಿಂಗಳಿಗೆ ಒಂದು ಕ್ವಿಂಟಲ್ ಚೀಲಕ್ಕೆ 10 ರೂಪಾಯಿ ಚಾರ್ಜ್ ಇದ್ರೆ ಜನರಲ್ ರೈತರಿಗೆ ಅಂದರೆ ಸಾಮಾನ್ಯ ವರ್ಗದ ರೈತರಿಗೆ 4.5 ರೂಪಾಯಿ ರಿಯಾಯಿತಿ ಇದೆ ಅಂದರೆ ಅವರು ಉಳಿದಿದ್ದ 5.5 ಮಾತ್ರ ಕಟ್ಟಬೇಕು ಅದೇ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು 10 ರೂಪಾಯಿ ಚಾರ್ಜ್ ಏನರ ಇತ್ತಂದ್ರೆ ಒಂದು ತಿಂಗಳಿಗೆ ಅವರು ಅದರಲ್ಲಿ 75% ಸೂಟ್ ಇದೆ ಅಂತಂದರೆ 7.5 ರೂಪಾಯಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮತ್ತು ನಮ್ಮ ಕರ್ನಾಟಕದ ಘನ ಸರ್ಕಾರ ಕೂಡಿಸಿಕೊಡ್ತದೆ 7.5 ರೂಪಾಯಿ ಉಳಿದಿದ್ದು 2.5 ಮಾತ್ರ ಅವರು ಕಟ್ಟಬೇಕಾಗತ್ತೆ ಅಂದ್ರೆ ಸಾಕಷ್ಟು ರಿಯಾಯಿತಿ ಕೊಟ್ಟಿದೆ ಸರ್ಕಾರ ಅನುಕೂಲ ಆಗಬೇಕು ಅಂತ ಹೇಳಿ ಹೌದು ಸರ್ ಈ ಯೋಜನೆಯಲ್ಲಿ ಇದನ್ನು ಬಳಸ್ಕೋಬೇಕಂದ್ರೆ ಕೆಲವೊಂದು ಷರತ್ತುಗಳನ್ನು ಕೂಡ ಹಾಕಿದೆ ಸರ್ ಅದು ಈ ಯೋಜನೆ ಕೊನೆ ಬಜೆಟ್ ಅಲ್ಲಿ ಬಂದಿರೋದ್ರಿಂದ ಇದು 1 ಏಪ್ರಿಲ್ ಈಚೆಯಲ್ಲಿ ಸಂಗ್ರಹಣೆಗೆ ಏನು ಬರ್ತದೆ ಸರಕು ಆ ಸರಕು ಮತ್ತೆ ಸಣ್ಣ ರೈತರು ಅತಿ ಸಣ್ಣ ರೈತರಿಗೆ ಮೊದಲಾಗಿ ಏನು ಬರ್ತಾರೆ ಪ್ರಿಫರೆನ್ಸ್ ಬೇಸಿಸ್ ಮೇಲೆ ಇದನ್ನು ಕೊಡ್ತಾರೆ ಇದು ಇದರದ ಅಪ್ಪರ್ ಲಿಮಿಟ್ 5 ಎಕರ್ಸ್ ಅಂತ ಇಟ್ಟಿದ್ದಾರೆ 5 ಎಕರ್ದಲ್ಲಿ ಏನು ಬೆಳೆಯನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರು ಬೆಳಿಬಹುದು ಆ ಬೆಳೆಗೆ ಮಾತ್ರ ಇದು ಅಪ್ಲೈ ಆಗ್ತದೆ ಅದು ಉಳಿದಂತೆ ಎಷ್ಟೇ ಕ್ವಾಂಟಿಟಿನೂ ತಗೊಂಬರಲಿ ರೈತರು ಅದಕ್ಕೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ 20% ಜನರಲ್ ರೈತರಿಗೆ ಮತ್ತು 25% ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಉಗ್ರಾಣ ನಿಗಮ ಎಷ್ಟು ಅಮೌಂಟ್ ಅದಕ್ಕೆ ಲಿಮಿಟ್ ಇಲ್ಲ ಅದು ಕೊಡ್ತದೆ ಮತ್ತು ಕರ್ನಾಟಕ ಘನ ಸರ್ಕಾರದ ಏನು ರಿಯಾಯಿತಿ ಇದೆ ಅದು 5 ಎಕರೆಗೆ ಲಿಮಿಟ್ ಆಗಿರೋದು ಸಣ್ಣ ಹಿಡುವಳಿ ಸಣ್ಣ ರೈತರಿಗೆ ಇದರಿಂದ ಲಾಭ ಇದೆ ಅವರಿಗೆ ಅನುಕೂಲ ಆಗ್ತದೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಇಷ್ಟು ರಿಯಾಯಿತಿಯನ್ನು ಘನ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಉಗ್ರಾಣ ಎರಡು ಕೂಡಿ ಇದನ್ನು ಕೊಟ್ಟಿದೆ ಇವಾಗ 1 ಏಪ್ರಿಲ್ ಇದು ಲಾಭ ಆಗಿದೆ ಅಂತ ಹೇಳಿದ್ರಿ ಸರಿಯಾಗಿ ಇದರ ಲಾಭ ಪಡ್ಕೋಬೇಕು ಪ್ರಯೋಜನ ಪಡ್ಕೋಬೇಕು ಅಂತೇಳಿ ನಿರ್ಧಾರ ತಗೊಂಡಾಗ ಅವರು ಯಾವ್ಯಾವ ರೀತಿಯ ದಾಖಲಾತಿಗಳನ್ನು ತಗೊಂಡು ಬರಬೇಕಾಗ್ತದೆ ತಮ್ಮ ಫಸಲಿನ ಜೊತೆಗೆ ಹಾಂ ಸರ್ ಇದು ಸರ್ಕಾರದ ಸಂಗ್ರಹಣಾ ಶುಲ್ಕದ ರಿಯಾಯಿತಿ ಪಡ್ಕೋಬೇಕು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು 5 ಎಕರೆಗೆ ಲಿಮಿಟ್ ಆಗುವಷ್ಟು ಅಂತಂದರೆ ಕೆಲವೊಂದು ದಾಖಲೆಗಳನ್ನು ಅವ್ರು ತಗೊಂಬರ್ಬೇಕು ಮುಂಚೆನೂ ಅವರು ಆಧಾರ್ ಕಾರ್ಡು ಮತ್ತು ತಮ್ಮ ಫೋನ್ ನಂಬರ್ಗಳನ್ನು ಕೊಡ್ತಾ ಇದ್ರು ಸರ್ ಈಗ ಅದರ ಜೊತೆಗೆ ಒಂದು ಪಹಣಿಯನ್ನು ತಗೊಂಬರ್ಬೇಕಾಗತ್ತೆ ತಾವು ಬೆಳೆದಿರುವಂಥ ಹೊಲದ್ದು ಪಹಣಿ ತರಬೇಕು ಆ ಪಹಣಿಯಲ್ಲಿ ಯೂಶ್ವಲಿ ಏನಾಗುತ್ತೆ ಬೆಳೆ ಯಾವುದು ಬೆಳೆದಿರ್ತಾರೆ ಅವರು ಅನ್ನೋದು ನಮೂದಾಗಿರುತ್ತೆ ಅದು ನಮೂದಾಗಿದ್ದರೆ ಬೆಳೆ ದೃಢೀಕರಣಕ್ಕೆ ಬೇರೆ ಏನು ಬೇಕಾಗಿಲ್ಲ ಒಂದು ವೇಳೆ ಪಹಣಿಯಲ್ಲಿ ಏನಾರು ಯಾವ ಬೆಳೆ ಆ ಸೀಸನಲ್ಲಿ ಮುಂಗಾರು ಹಿಂಗಾರದಲ್ಲಿ ಆ ವರ್ಷದಾಗ ಯಾವ ಬೆಳೆ ಬೆಳೆದಿತ್ತು ಅನ್ನೋದೇನಾರು ದಾಖಲೆ ಅಲ್ಲಿ ಇರಲಿಲ್ಲ ಪಹಣಿ ಒಳಗೆ ಅದನ್ನು ಮೆನ್ಷನ್ ಮಾಡಿರಲಿಲ್ಲ ಅಂತಂದರೆ ಅವರು ಎಡಿಷ್ನಲ್ ಆಗಿ ಬೆಳೆ ದೃಢೀಕರಣ ಪತ್ರವನ್ನು ತಗೊಂಬರ್ಬೇಕಾಗತ್ತೆ ಆ ಬೆಳೆ ದೃಢೀಕರಣ ಪತ್ರ ರೆವೆನ್ಯೂ ಡಿಪಾರ್ಟ್ಮೆಂಟು ನಮ್ಮ ವಿಲೇಜ್ ಅಕೌಂಟೆಂಟ್ ಮಾಡಿಕೊಡ್ತಾರೆ ಅದಂತಂದರೆ ಸಾಕಾಗತ್ತೆ ಇನ್ನೂ ಮುಂದೆ ನಾವು ಒಂದು ಇನ್ವೆಂಟ್ರಿ ತಂತ್ರಾಂಶ ಅಂತ ಇದು ಮಾಡಕತ್ತೀವಿ IMS ಅಂತೇಳಿ ಅದರೊಳಗೆ ನಾವು ಇದು ಇಂಟಿಗ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಫ್ರೂಟ್ಸ್ ಐಡಿ ಬೆಂಬಲ ಬೆಲೆ ಯೋಜನೆಯನ್ನು ಯಾರು ಪಡ್ಕೊಂತಾರಲ್ಲ ರೈತರು ಅವರಿಗೆ ಫ್ರೂಟ್ಸ್ ID ಅಂತ ಕೊಟ್ಟಿರ್ತಾರೆ ಆ ID ನಾವು ಮುಂದಿನ ಕಾಲ ಈಗ ಸದ್ಯಕ್ಕೆ ಅದು ಇಂಟಿಗ್ರೇಟ್ ಆಗಿಲ್ಲ ಆ ತಂತ್ರಾಂಶ ಜೋಡಣೆ ಮಾಡೋಕ್ಕೆ ನಾವು ಪ್ರಯತ್ನಿಸ್ತಾ ಇದ್ವಿ ಫ್ರೂಟ್ಸ್ ID ಬಂದ ಬಳಿಕ ಅವ್ರು ಬರೀ ಫ್ರೂಟ್ಸ್ ID ತಂದು ಕೊಟ್ಟರೆ ಸಾಕಾಗುತ್ತೆ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನ್ನೋದು ಪ್ರಮಾಣ ಪತ್ರವನ್ನು ತಗೊಂಬರ್ಬೇಕಾಗತ್ತೆ ಸರ್ ಇವಿಷ್ಟು ದಾಖಲೆಗಳನ್ನು ಅವರು ತಂದು ಒದಗಿಸಿದ್ರೆ ಈ ಸಂಗ್ರಹಣಾ ಶುಲ್ಕದಲ್ಲಿ ರಿಯಾಯಿತಿಯನ್ನು ಪಡ್ಕೋಬಹುದು ತುಂಬಾ ಸಂತೋಷ ಡಾಕ್ಟರ್ ನೇಮಪ್ಪ ಲಂಬಾಣಿಯವರೇ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ ನಮ್ಮ ರೈತ ಮಿತ್ರರಿಗೆ ಸಿಗುವಂತ ಸೌಲಭ್ಯಗಳು ಮತ್ತು ಅದರ ಪ್ರಯೋಜನಗಳು ಈ ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಇದರಿಂದ ನಮ್ಮ ಕೃಷಿ ಮಿತ್ರರಿಗೆ ಲಾಭ ಆಗ್ತದೆ ಅಂತೇಳಿ ನಾವು ಆಶೆ ಪಡೋಣ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಕಾರ್ಯಚಟುವಟಿಕೆಗಳು ಕುರಿತು ಡಾಕ್ಟರ್ ನೇಮಪ್ಪ ಲಮಾಣಿಯವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಅರುಣ್ ನಾಯಕ್ ಈಗ ಕೇಳಿ ಮಹಿಳಾ ಸ್ವಸಹಾಯ ಗುಂಪುಗಳ ಕುರಿತು ಡಾಕ್ಟರ್ ಗೀತಾ ಚೆನ್ನಾಳ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಗೀತಾ ಚೆನ್ನಾಳ್ ಅವರೇ, ನಮಸ್ಕಾರ. ನಮಸ್ಕಾರ. ಮಹಿಳಾ ಸ್ವಸಹಾಯ ಗುಂಪುಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಹ್ಞೂ. ಮನುಷ್ಯ ಸಂಘಜೀವಿ, ಅವನು ಮೊದಲಿನಿಂದಲೂ ತನ್ನ ಕಷ್ಟಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಗುಂಪುಗಳನ್ನು ರಚಿಸಿಕೊಂಡು ಬಂದಿದ್ದಾನೆ. ಇತ್ತೀಚೆಗೆ ಬೆಳೆಯುತ್ತಿರುವ ಜನಸಂಖ್ಯೆಯ ಪ್ರಕಾರ ಸಾಮಾನ್ಯ ಜನರ, ಕಡುಬಡವರ ಹಾಗೂ ದುರ್ಬಲ ವರ್ಗದವರ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಸರ್ಕಾರವು ಗುಂಪು ರಚನೆಗೆ ಹೆಚ್ಚಿನ ಆದ್ಯತೆ ಕೊಡಲು ಆರಂಭಿಸಿದೆ. ಯಾವುದೇ ಒಬ್ಬ ವ್ಯಕ್ತಿಗಿಂತ ಸ್ವಸಹಾಯ ಸಂಘಗಳು ಅಥವಾ ಗುಂಪುಗಳು ಸಾಮಾಜಿಕ ಬದಲಾವಣೆ ತರುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ ಅಂತ ನನ್ನ ಅಭಿಪ್ರಾಯ. ಸ್ವಸಹಾಯ ಗುಂಪುಗಳನ್ನ ರಚಿಸುವುದರಿಂದ ಸಾಮಾಜಿಕ ಬದಲಾವಣೆಗಳಲ್ಲದೆ ಆರ್ಥಿಕ ಬದಲಾವಣೆಯನ್ನು ಉಂಟು ಮಾಡಿ ಸಮಾಜವನ್ನು ಉನ್ನತಿಯತ್ತ ಕೊಂಡೊಯ್ಯಬಹುದು. ಹಾಗಾದರೆ ಸ್ವಸಹಾಯ ಗುಂಪುಗಳಂದ್ರೆ ಏನಂತೀರಿ? ಸ್ವಸಹಾಯ ಗುಂಪುಗಳಂದ್ರೆ ಮಹಿಳೆಯರು, ಸಮಾನ ಆಸಕ್ತಿ ಕಾಳಜಿ ಇರುವವರು ಮತ್ತು ಸಾಮಾನ್ಯ ಸಮಸ್ಯೆಗಳನ್ನು ಮಾತನಾಡಲು ಒಟ್ಟಿಗೆ ಸೇರುವ ಸಿದ್ಧರಿರುವ ಏಕರೂಪದ ವರ್ಗದ 20 ಅಥವಾ ಅದಕ್ಕಿಂತ ಕಡಿಮೆ ಜನರು ಸೇರಿ ನೋಂದಾಯಿಸಿದ ಅಥವಾ ನೋಂದಾಯಿಸದೆ ತಮ್ಮ ಗುಂಪು ಚಟುವಟಿಕೆಗಳನ್ನು ಮಾಡುವಂತ ಗುಂಪುಗಳಿಗೆ ನಾವು ಸ್ವಸಹಾಯ ಗುಂಪುಗಳು ಎನ್ನಬಹುದು. ದೇಶದ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯ ಗುಂಪುಗಳಿಂದ ಮಾತ್ರ ಸಾಧ್ಯ. ಅದರಲ್ಲೂ ಮಹಿಳೆಯರ ಪಾತ್ರ ತುಂಬಾ ಮುಖ್ಯವಾಗಿದೆ. ಕಾರಣ ಏನಂದ್ರೆ ಕೃಷಿಯಲ್ಲಿ 60%ಕ್ಕಿಂತ ಹೆಚ್ಚು ಚಟುವಟಿಕೆಗಳನ್ನು ಗ್ರಾಮೀಣ ಮಹಿಳೆಯರೇ ಮಾಡ್ತಾ ಇದ್ದಾರೆ. ಆದರೆ ಮಹಿಳೆಯರಿಗಾಗಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೂ ಸಹ ಅವರ ಅಭಿವೃದ್ಧಿಯಾಗಿಲ್ಲ. ಇದಕ್ಕೆ ಕಾರಣಗಳೇನೆಂದರೆ ಮಹಿಳೆಯ ಸಾಂಪ್ರದಾಯಿಕತೆ ಹಾಗೂ ಜನರೊಡನೆ ಬೇಗ ಬೆರೆಯುವಲ್ಲೂ ಹಿಂಜರಿಯುವುದು, ಅನಕ್ಷರತೆ, ಬಡತನ ಮುಂತಾದವುಗಳು. ಈ ದಿಶೆಯಲ್ಲಿ ಅಭಿವೃದ್ಧಿ ಪಥದತ್ತ ಸಾಗಲು ಸ್ವಸಹಾಯ ಗುಂಪುಗಳು ದಾರಿದೀಪವಾಗಬಲ್ಲವು. ಹಾಗಾದರೆ ಸ್ವಸಹಾಯ ಗುಂಪುಗಳನ್ನ ಹೇಗೆ ರಚನೆ ಮಾಡುವುದು ಮತ್ತು ಗುಂಪುಗಳ ಲಕ್ಷಣಗಳು ಯಾವ ರೀತಿಯಾದ ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ಯಾವುದೇ ಸ್ವಸಹಾಯ ಗುಂಪುಗಳನ್ನ ಪ್ರಾರಂಭಿಸಬೇಕಾದಲ್ಲಿ ನಾವು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಮಹಿಳೆಯರ ಗುಂಪು ಸಭೆಗಳನ್ನ ನಡೆಸಿ ಅವರಿಗೆ ಸ್ವಸಹಾಯ ಸಂಘಗಳಿಗೆ ಸೇರಲು ಪ್ರಾರಂಭಿಸಬೇಕು. ಈ ಸಭೆಗಳಿಂದ ಮುಂದೆ ಬಂದ 10-20 ಒಂದೇ ರೀತಿಯ ಮನಸ್ಸುಳ್ಳ ಮಹಿಳೆಯರನ್ನು ಒಂದೊಂದು ಗುಂಪುಗಳನ್ನಾಗಿ ಮಾಡಬೇಕು. ಪ್ರತಿಯೊಂದು ಗುಂಪಿಗೆ ಒಬ್ಬ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಇಬ್ಬರನ್ನು ಕಾರ್ಯದರ್ಶಿಯಾಗಿ ನೇಮಿಸಬೇಕು. ಹೀಗೆ ರಚಿಸಿದ ಗುಂಪುಗಳ ಸದಸ್ಯರಿಗೆ ಪ್ರತಿ ತಿಂಗಳು ಸಭೆಗಳನ್ನು ಏರ್ಪಡಿಸುವುದು, ಉಳಿತಾಯ ಮಾಡುವುದು, ಬ್ಯಾಂಕ್ ಖಾತೆ ತೆರೆಯುವುದು ಮತ್ತು ಆಂತರಿಕ ಸಾಲವನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ಕೊಡಬೇಕು. ಗುಂಪಿನ ಸದಸ್ಯರು ಗುಂಪಿನ ಉದ್ದೇಶಗಳನ್ನು ಅರಿತು ಚಟುವಟಿಕೆಗಳನ್ನು ನಿಯಮಿತವಾಗಿ ನಡೆಸುವವರಿಗೆ ಗುಂಪುಗಳನ್ನು ಪೋಷಿಸಬೇಕು. ಹೆಚ್ಚು ಕಲಿತ ಸಂಘದ ಒಬ್ಬ ಸದಸ್ಯರಿಗೆ ದಾಖಲೆಗಳನ್ನ ನಿರ್ವಹಿಸುವ ಬಗ್ಗೆ ತಿಳುವಳಿಕೆ ನೀಡಬೇಕು. ಇನ್ನು ಸ್ವಸಹಾಯ ಗುಂಪುಗಳ ಪ್ರಮುಖ ಸೌಲಭ್ಯಗಳು ಏನದಾವ ಅಂತೀರಿ? ಮೊದಲೇದಾಗಿ ಹೇಳಬೇಕಂದ್ರೆ ಸ್ವಸಹಾಯ ಗುಂಪುಗಳು ಬ್ಯಾಂಕಿನೊಂದಿಗೆ ಸಂಪರ್ಕ ಬೆಳೆಯುತ್ತೆ. ಸಬ್ಸಿಡಿ ದರದಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕಿನ ಸಾಲ ಸಿಗುತ್ತೆ. ಸುತ್ತು ನಿಧಿಯಾಗಿ ಬಳಸಬಹುದು. ಸ್ವಸಹಾಯ ಗುಂಪುಗಳಿಗೆ ವಿವಿಧ ಹಂತಗಳಲ್ಲಿ ತರಬೇತಿ ಸಿಗುತ್ತೆ. ಆದಾಯ ಉತ್ಪಾದಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿರುವ ಗುಂಪುಗಳಿಗೆ ಪ್ರೋತ್ಸಾಹನ ಸಿಗುತ್ತೆ. ವಸ್ತು ಪ್ರದರ್ಶನ ಮತ್ತು ಮಾರುಕಟ್ಟೆ ಮೇಳದಲ್ಲಿ ಭಾಗವಹಿಸಲು ಅವಕಾಶ ಸಿಗುತ್ತೆ. ಗುಂಪುಗಳು ತಯಾರಿಸಿದ ವಸ್ತುಗಳನ್ನು ತಾವೇ ನೇರವಾಗಿ ಮಾರುಕಟ್ಟೆ ಮಾಡಬಹುದು ಅಥವಾ ಆನ್ಲೈನ್ ಮುಖಾಂತರನೂ ಸಹ ಮಾರುಕಟ್ಟೆ ಮಾಡಬಹುದು. ಹೆಚ್ಚು ಉಳಿತಾಯ ಮಾಡಿದ ಗುಂಪುಗಳಿಗೆ ಪ್ರೋತ್ಸಾಹನ ನೀಡುವುದಲ್ಲದೆ ಅತ್ಯುತ್ತಮ ಸ್ವಸಹಾಯ ಗುಂಪುಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಗೌರವ ನೀಡಿ ಅವರಿಗೆ ಪ್ರೋತ್ಸಾಹಿಸುತ್ತಿವೆ. ಈ ಗುಂಪುಗಳ ಸುಭದ್ರತೆ ಮತ್ತು ಬೆಳವಣಿಗೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಒಂದು ಗುಂಪು ಸುಭದ್ರತೆ ತಲುಪಿದೆ ಅಂತ ಗೊತ್ತಾದ್ರೆ ಅದು ನಿಯಮಿತವಾಗಿ ಗುಂಪು ಸಭೆಗಳನ್ನು ನಡೆಸಬೇಕು. ವಾರ ಅಥವಾ ತಿಂಗಳ ಉಳಿತಾಯ ಮಾಡಿದ ಹಣವನ್ನ ಬ್ಯಾಂಕಿನಲ್ಲಿ ಜಮಾ ಮಾಡಬೇಕು. ಆಂತರಿಕ ಸಾಲವನ್ನು ಕೊಡಬೇಕು. ಗುಂಪು ಸುಭದ್ರ ಸ್ಥಿತಿಗೆ ತಲುಪಲು ಮಾರ್ಗದರ್ಶನ ಮತ್ತು ಸಂಘದ ಸದಸ್ಯರ ಸಹಕಾರ ಬಹಳ ಅಗತ್ಯ ಇದೆ. ಇನ್ನು ಸ್ವಸಹಾಯ ಗುಂಪುಗಳ ಕಾರ್ಯನಿರ್ವಹಣಾ ವಿಧಾನದ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಗುಂಪುಗಳು ತಮ್ಮ ಚಟುವಟಿಕೆಗಳನ್ನು ನಡೆಸಲು ಮೊದಲು 6 ಅಂಗನವಾಡಿ ಕಾರ್ಯಕರ್ತರು ಸಹಕಾರ ನೀಡುತ್ತಾರೆ. ನಂತರ ಅಂಗನವಾಡಿ ಕಾರ್ಯಕರ್ತರು 6 ಕಾಲ ಮೇಲು ಉಸ್ತುವಾರಿ ನೋಡಿಕೊಳ್ತಾರೆ. 6 ನಂತರ ಗುಂಪುಗಳು ಸಣ್ಣ ಪ್ರಮಾಣದಲ್ಲಿ ಆಂತರಿಕ ಸಾಲ ಚಟುವಟಿಕೆಗಳನ್ನ ಹಾಗೂ ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ಉಳಿತಾಯ ಖಾತೆಗಳನ್ನ ತೆರೆಯಬೇಕು. ಗುಂಪಿನ ಸದಸ್ಯರ ಉಳಿತಾಯ ಹಾಗೂ ಸುತ್ತು ನಿಧಿಯನ್ನು ಬಳಸಿಕೊಂಡು ಸದಸ್ಯರು ಸಾಲದ ಚಟುವಟಿಕೆಗಳನ್ನು ಪ್ರಾರಂಭಿಸಬಹುದು. ಹೀಗೆ ನಡೆಸಿಕೊಂಡು ಬಂದ ಗುಂಪುಗಳ ಮೌಲ್ಯಮಾಪನ ಮಾಡಿ ಬ್ಯಾಂಕ್ಗಳಿಂದ ಸಾಲ ದೊರೆಯುವಂತೆ ವ್ಯವಸ್ಥೆ ಮಾಡಲಾಗುವುದು. ಈ ಸಾಲದಿಂದ ಅವರು ಯಾವುದೇ ಸ್ವ ಉದ್ಯೋಗ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬಹುದು. ಗುಂಪುಗಳು ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿದ್ದಲ್ಲಿ ಗುಂಪಿನ ಸದಸ್ಯರಿಗೆ ವಿವಿಧ ಇಲಾಖೆಗಳಿಂದ ದೊರೆಯುವ ಅಭಿವೃದ್ಧಿ ಸೇವಾ ಸೌಲಭ್ಯಗಳ ಫಲ ಪಡೆಯ ಬೆಳೆಯಲು ಅವಕಾಶವನ್ನು ಸಹ ಕಲ್ಪಿಸಿಕೊಡಲಾಗುವುದು. ಸ್ವಸಹಾಯ ಗುಂಪುಗಳು ಏನದಾವಲ್ರಿ, ಅವು ಹೇಗೆ ಮತ್ತು ಯಾವ ರೀತಿಯ ಉದ್ಯಮಗಳ ಆಯ್ಕೆ ಮಾಡಬೇಕಂತೀರಿ? ಒಂದು ಸಂಘ ಸುಭದ್ರ ಸ್ಥಿತಿಗೆ ತಲುಪಿದ ಮೇಲೆ ಆ ಸಂಘದ ಸದಸ್ಯರು ಬೇರೆ ಬೇರೆ ಇಲಾಖೆಗಳಿಂದ ಮತ್ತು ಪ್ರಾಯೋಜಿತ ಸಂಸ್ಥೆಗಳಿಂದ ಆಯೋಜಿಸುವ ತರಬೇತಿಗಳಲ್ಲಿ ಭಾಗವಹಿಸಬೇಕು. ಇಂತಹ ತರಬೇತಿಗಳಿಗೆ ಹೋಗುವುದರಿಂದ ವಿವಿಧ ವಸ್ತುಗಳ ತಯಾರಿಕೆ ಬಗ್ಗೆ ಸದಸ್ಯರು ತಮ್ಮ ಕೌಶಲ್ಯ ಅಭಿವೃದ್ಧಿ ಹೆಚ್ಚಿಸಿಕೊಳ್ಳಬಹುದು. ಹೀಗೆ ಕೌಶಲ್ಯ ಅಭಿವೃದ್ಧಿ ಹೊಂದಿದ ಸದಸ್ಯರು ತಮ್ಮ ಕೌಶಲ್ಯ ಸಾಮರ್ಥ್ಯ ಹಾಗೂ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳು ಮತ್ತು ಮಾರುಕಟ್ಟೆಯನ್ನು ಅವಲೋಕಿಸಿ ಒಂದು ಆದಾಯ ಉತ್ಪನ್ನ ಚಟುವಟಿಕೆಯನ್ನು ಆಯ್ದುಕೊಳ್ಳಬಹುದು. ಸ್ವಸಹಾಯ ಮಹಿಳೆಯರಿಗೆ ಸಾಧ್ಯವಾದಷ್ಟು ವಯಸ್ಕರ ಶಿಕ್ಷಣ ಇಲಾಖೆಯ ಮೂಲಕ ವಿದ್ಯಾವಂತರಿಗೆ ಕಲಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಮಹಿಳೆಯರಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವಕಾಶ ಕಲ್ಪಿಸಲಾಗುವುದು. ವಿವಿಧ ಅಭಿವೃದ್ಧಿ ಇಲಾಖೆಗಳಿಂದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮುಂತಾದ ಇಲಾಖೆಗಳ ಮುಖಾಂತರ ಮಹಿಳೆಯರಿಗೆ ಸಹಾಯವಾಗುವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾರೆ. ಮಹಿಳೆಯರ ಆರೋಗ್ಯ ಪೌಷ್ಟಿಕತೆ ಸುಧಾರಿಸಲು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇನ್ನು ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಸ್ವಸಹಾಯ ಗುಂಪುಗಳ ಪಾತ್ರದ ಬಗ್ಗೆ ತಿಳಿಸಿಕೊಡ್ರಿ. ಸ್ವಸಹಾಯ ಗುಂಪುಗಳ ಮಹಿಳೆಯರು ಕೌಟುಂಬಿಕ, ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಕುರಿತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಯುವತಿಯರಿಗೆ ಅನುಕೂಲವಾಗುವಂತಹ ಶೈಕ್ಷಣಿಕ ಹಾಗೂ ಇತರೆ ತರಬೇತಿಗಳನ್ನು ನಡೆಸಬಹುದು. ಮಕ್ಕಳಿಗೆ ಅನುಕೂಲವಾಗುವಂತಹ ತರಬೇತಿಗಳನ್ನು ಹಾಕಿಕೊಳ್ಳಬಹುದು. ಹೀಗೆ ಮಹಿಳೆ, ಯುವತಿ ಹಾಗೂ ಮಕ್ಕಳ ಏಳಿಗೆಯತ್ತ ಗಮನ ಹರಿಸಿದ್ದಲ್ಲಿ ಗ್ರಾಮೀಣ ಅಭಿವೃದ್ಧಿ ಖಂಡಿತವಾಗಿಯೂ ಸಾಧ್ಯವಿದೆ. ಕೌಟುಂಬಿಕ, ಸಾಮಾಜಿಕ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ರಿ. ಕೌಟುಂಬಿಕ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಮಹಿಳೆಯರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ಅಗತ್ಯವಾದ ಪೌಷ್ಟಿಕಾಂಶಗಳ ಬಗ್ಗೆ ಮಾಹಿತಿ ಒದಗಿಸುವುದು, ಶಿಕ್ಷಣದ ಮಹತ್ವ, ಮನೆಯಲ್ಲಿನ ಸ್ವಚ್ಛತೆ, ಹೀಗೆ ಕೌಟುಂಬಿಕ ಸಂಬಂಧಪಟ್ಟ ಅನೇಕ ವಿಷಯಗಳ ಬಗ್ಗೆ ತರಬೇತಿ ನೀಡಬಹುದು. ಇನ್ನು ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅಂದ್ರೆ ಸಮುದಾಯದ ಆರೋಗ್ಯಕ್ಕಾಗಿ ಕುಟುಂಬದ ಆರೋಗ್ಯ ಸುಧಾರಣೆ, ಕುಡಿಯುವ ನೀರಿನ ಸ್ವಚ್ಛತೆ, ಗ್ರಾಮ ನೈರ್ಮಲ್ಯ, ಪರಿಸರದ ಸ್ವಚ್ಛತೆ ಕಾಪಾಡುವುದರ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರಾಥಮಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ ಹಾಗೂ ಸಮುದಾಯ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಬಹುದು. ಹಳ್ಳಿಯ ಜನರನ್ನು ಸಾಕ್ಷರಸ್ಥರನ್ನಾಗಿ ಮಾಡಿ ಒಂದು ಪ್ರಯತ್ನ ನಡೆಸಬಹುದು. ಜೈವಿಕ ಅನಿಲಗಳ ಉತ್ಪಾದನೆ ಬಗ್ಗೆ ಮಾಹಿತಿ ನೀಡಬಹುದು. ಜನಸಂಖ್ಯೆಯನ್ನು ತಡೆಗಟ್ಟುವ ಕುಟುಂಬ ಯೋಜನೆ ಬಗ್ಗೆ ತಿಳುವಳಿಕೆ ನೀಡುವುದು, ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಹಾಗೂ ಹೊಸ ಹೊಸ ತಂತ್ರಜ್ಞಾನ ಮತ್ತು ಸಂಶೋಧನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು, ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗ್ರಾಮದಲ್ಲಿ ಸಾಮಾಜಿಕ ಅಭಿವೃದ್ಧಿಯನ್ನು ಉಂಟು ಮಾಡಬಹುದು. ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳಂದ್ರೆ ಆರ್ಥಿಕವಾಗಿ ಸಹಾಯ ಮಾಡುವ ಯೋಜನೆಗಳ ಕುರಿತು ಯುವತಿಯರಿಗೆ ಮಹಿಳೆಯರಿಗೆ ಅರಿವು ಮೂಡಿಸಬಹುದು. ಇದರಿಂದ ಯುವತಿಯರು ಹಾಗೂ ಮಹಿಳೆಯರು ಸ್ವಯಂ ಉದ್ಯೋಗ ಆರಂಭಿಸಲು ಅನುಕೂಲವಾಗುವ ತರಬೇತಿಗಳನ್ನು ಹಮ್ಮಿಕೊಳ್ಳಬಹುದು. ತಮ್ಮ ಗುಂಪಿನಿಂದ ಯಾವುದಾದರೂ ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಮಹಿಳೆ ಹಾಗೂ ಯುವತಿಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಬಹುದು. ಉದಾಹರಣೆಗಾಗಿ ಮುತ್ತಲೆ ಎಲೆಯಿಂದ ಪ್ಲೇಟ್ ತಯಾರಿಕೆ ಮಾಡಬಹುದು, ಮೇಣಬತ್ತಿ ತಯಾರಿಕೆ, ಅಗರಬತ್ತಿ ತಯಾರಿಕೆ, ಚಾಕ್ಪೀಸ್ ತಯಾರಿಕೆ, ಕುಂಬಾರಿಕೆ, ಬಟ್ಟೆ ಮತ್ತು ಕಾಗದ ಚೀಲಗಳ ತಯಾರಿಕೆ, ಗೊಂಬೆ ತಯಾರಿಕೆ, ಹೊಲಿಗೆ, ಸೋಪು ಮತ್ತು ಸೋಪಿನ ಪುಡಿಗಳ ತಯಾರಿಕೆ, ಮೊಲ ಸಾಕಾಣಿಕೆ, ಜೇನು ಸಾಕಾಣಿಕೆ, ವಿವಿಧ ಉಪ್ಪಿನಕಾಯಿಗಳ ತಯಾರಿಕೆ, ಹುಣಸೆ ಹಣ್ಣಿನ ಚಿಗಳಿ ತಯಾರಿಕೆ, ಹಪ್ಪಳ ಸಂಡಿಗೆ ಜಾಮ್ ಜ್ಯೂಸ್ ತಯಾರಿಕೆ, ಬೇಕರಿ ಪದಾರ್ಥಗಳ ತಯಾರಿಕೆ, ಚಟ್ನಿ ಪುಡಿಗಳ ತಯಾರಿಕೆ, ಮಸಾಲೆ ಸಾಮಾನುಗಳ ತಯಾರಿಕೆ, ಸೀರೆ ವ್ಯಾಪಾರ, ಹೊಂಗೆ ಎಣ್ಣೆ ತಯಾರಿಸುವುದು, ಕೋಳಿ ಸಾಕಾಣಿಕೆ, ಬಟ್ಟೆ ವ್ಯಾಪಾರ, ತೆಂಗಿನಕಾಯಿ ಪೊರಕೆ ಮಾಡುವುದು, ಫಿನೈಲ್ ತಯಾರಿಸುವುದು, ಖಾರದ ಪುಡಿ ತಯಾರಿಕೆ, ವಿವಿಧ ಖಾದ್ಯಗಳ ತಯಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಗುಡಿ ಕೈಗಾರಿಕೆಗಳನ್ನು ಮಹಿಳೆಯರು ಸ್ವಸಾಮರ್ಥ್ಯದಿಂದ ನಡೆಸಿಕೊಂಡು ಹೋಗಬಹುದು. ಈ ಮೂಲಕ ಗ್ರಾಮಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣಬಹುದು. ಹೀಗೆ ಮಹಿಳೆಯರು ಸ್ವಸಹಾಯ ಗುಂಪುಗಳ ಮುಖಾಂತರ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಅಭಿವೃದ್ಧಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಪಾತ್ರ ಏನದಂತ್ರಿ? ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಂಶೋಧನಾ ವಿಭಾಗದಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನೆ ಯೋಜನೆಯಲ್ಲಿ ಸುಳ್ಳ ಗ್ರಾಮವನ್ನು ದತ್ತು ತೆಗೆದುಕೊಂಡು ಅಲ್ಲಿ ಒಟ್ಟು 7 ಸ್ವಸಹಾಯ ಗುಂಪುಗಳನ್ನು ರಚಿಸಿದ್ದೇವೆ. ಒಂದು ಗುಂಪಿನಲ್ಲಿ ಒಟ್ಟು 10 ಜನರು ಸದಸ್ಯರಿದ್ದು ಅವರಿಗೆ ಕೃಷಿ, ಪಶುಸಂಗೋಪನೆ ಮತ್ತು ಗೃಹ ಆಧಾರಿತ ಉಪಕಸಬುಗಳ ಬಗ್ಗೆ ವಿಶ್ವವಿದ್ಯಾಲಯದ ವಿವಿಧ ವಿಜ್ಞಾನಿಗಳಿಂದ ತರಬೇತಿಗಳನ್ನು ಕೊಟ್ಟಿದ್ದೇವೆ. ಅದಲ್ಲದೆ ಎಲ್ಲ ಗುಂಪಿನ ಸದಸ್ಯರಿಗೆ ವಿಶ್ವವಿದ್ಯಾಲಯಕ್ಕೆ ಕರೆದುಕೊಂಡು ಬಂದು ವಿವಿಧ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಅವರಿಗೆ ಬೇಕಾದ ಮಾಹಿತಿಯನ್ನು ಒದಗಿಸಿದ್ದೇವೆ. ನಮ್ಮ ತರಬೇತಿಯ ನಂತರ ಸಾಕಷ್ಟು ಜನರು ಪೌಷ್ಟಿಕ ಕೈತೋಟ ಮಾಡಿದ್ದಾರೆ, ಎರೆಹುಳು ಗೊಬ್ಬರ ತಯಾರಿಸುತ್ತಿದ್ದಾರೆ, ವಿವಿಧ ಹುಲ್ಲಿನ ಗಡ್ಡೆಗಳನ್ನು ಬೆಳೆಯುತ್ತಿದ್ದಾರೆ, ವಿವಿಧ ನಮೂನೆಯ ಡಿಸೈನರ್ ಬ್ಲೌಸ್ಗಳನ್ನು ಹೊಲಿಯುತ್ತಿದ್ದಾರೆ. ಸ್ವಸಹಾಯ ಗುಂಪುಗಳ ಅನುಷ್ಠಾನದಿಂದ ಗ್ರಾಮೀಣ ಮಹಿಳೆಯರಿಗೆ ಸ್ವ ಉದ್ಯೋಗ ಅವಕಾಶಗಳು ಸಾಕಷ್ಟು ನೀಡಿದೆ. ಒಳ್ಳೆಯದು ಡಾಕ್ಟರ್ ಗೀತಾ ಚನ್ನಾಳ್ ಅವರೇ, ತಾವು ಇಲ್ಲಿವರೆಗೆ ಮಹಿಳಾ ಸ್ವಸಹಾಯ ಗುಂಪುಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಹಿಳಾ ಸ್ವಸಹಾಯ ಗುಂಪುಗಳ ಕುರಿತು ಡಾಕ್ಟರ್ ಗೀತಾ ಚನ್ನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಪಡಗಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲರ್ ಅವರಿಂದ ಪುಂಗಿವಾದನ.